ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳೆ ಸಮೀಕ್ಷೆ ಈ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಬೆಳೆ ಸಮೀಕ್ಷೆ ಅಂತ ಅಂದ್ರೆ ಏನು, ಇದನ್ನ ಯಾಕೆ ಮಾಡ್ತಾರೆ, ಬೆಳೆ ಸಮೀಕ್ಷೆಯನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ನಮ್ಮ ರೈತರು ಏನೆಲ್ಲ ಮಾಡಬೇಕಾಗುತ್ತೆ, ಬೆಳೆ ಸಮೀಕ್ಷೆಯನ್ನ ಮಾಡುವುದರಿಂದ ಏನೆಲ್ಲ ಅನುಕೂಲಗಳು ಲಭಿಸುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯ ಹಾಸನ ವಿಭಾಗದ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ UH ಭಾನುಪ್ರಕಾಶ್ ಅವರು. ಭಾನುಪ್ರಕಾಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಬೆಳೆ ಸಮೀಕ್ಷೆಯ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಡಿ, ಯಾವಾಗ್ಲಿಂದ ಇದು ಪ್ರಾರಂಭ ಆಯಿತು, ಏನು ಇದರ ಹಿನ್ನೆಲೆ ಅನ್ನುವಂಥದ್ದನ್ನು. ಈ ಬೆಳೆ ಸಮೀಕ್ಷೆ ಬಗ್ಗೆ ನಾನು ಹೇಳೋದಾದ್ರೆ ಇದರ ಹಿನ್ನೆಲೆ 2017 ಶುರುವಾಗಿದೆ. ನಾವು 2017 ಮುಂಚಿತವಾಗಿ ನಾವೇನು ಮಾಡ್ತಾ ಇದ್ವಿ, ಮ್ಯಾನ್ಯುಯಲ್ ಆಗಿ ಈ ಬೆಳೆ ಸಮೀಕ್ಷೆ ಕಾರ್ಯವನ್ನು ಕೃಷಿ ಇಲಾಖೆ, ಕಂದಾಯ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಸಿಬ್ಬಂದಿಗಳು ಅಧಿಕಾರಿಗಳು ನಾವು ನಡೆಸ್ತಾ ಇದ್ವಿ. 2017 ನಂತರ ಈ ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಇನ್ನೂ ಹೆಚ್ಚಿನ ನಿಖರತೆಯಿಂದ ಹಾಗೂ ಸರ್ವೆ ನಂಬರ್ವಾರು ಹಿಸಾವಾರು ನಾವು ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೋಸ್ಕರ 2017 ಇಸುವಿನಲ್ಲಿ ಮೊದಲನೇ ಬಾರಿಗೆ ನಮ್ಮ ಇಲಾಖೆಯಿಂದ ಒಂದು ಆ್ಯಪ್ ಅನ್ನು ಡೆವಲಪ್ ಮಾಡಿದರು, ಕ್ರಾಪ್ ಸರ್ವೆ ಆ್ಯಪ್ ಅಂತ. ಇದರ ಮೂಲಕ 2017 ಮುಂಗಾರಿನಲ್ಲಿ ನಾವು ಮೊದಲನೇ ಬಾರಿಗೆ ಕೃಷಿ, ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನ ಒಳಗೊಂಡಂತೆ ನಾವು ಈ ಆ್ಯಪ್ ಮೂಲಕ ಬೆಳೆ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡ್ವಿ. ನಂತರ 2018 ಮುಂಗಾರಿನಲ್ಲಿ ನಾವೇನು ಮಾಡಿದ್ವಿ, ಇದನ್ನ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳನ್ನ ನಾವು ಉಪಯೋಗಿಸ್ಕೊಂಡ್ರೆ ತುಂಬಾ ಒತ್ತಡ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅದೇ ಗ್ರಾಮದ ತಿಳುವಳಿಕೆ ಇರುವಂತಹ ಯುವಕರು, ಸ್ಮಾರ್ಟ್ ಫೋನ್ ಉಪಯೋಗ ಮಾಡಲಿಕ್ಕೆ ಬರುವಂತಹ ಯುವಕರನ್ನ ಖಾಸಗಿ ನಿವಾಸಿಗಳೆಂದು ಗುರುತಿಸಿ ಅವರಿಗೆ ಒಂದು ಗೌರವಧನವನ್ನು ಪಾವತಿ ಮಾಡಿ ಈ ಬೆಳೆ ಸಮೀಕ್ಷೆ ಕಾರ್ಯವನ್ನು ನಾವು 2018 ನಾವು ಕಂಪ್ಲೀಟ್ ಮಾಡಿದ್ವಿ. ಸುಮಾರು 1.5 ಕೋಟಿ ಸರ್ವೆ ಕಾರ್ಯವನ್ನು ನಾವು ಈ ಒಂದು ಸಂದರ್ಭದಲ್ಲಿ ಮುಗಿಸಿದ್ವಿ. ನಂತರ 2019 ನಾವು 3 ಹಂಗಾಮ್ನಲ್ಲಿ ಒಂದು ಬೆಳೆ ಸರ್ವೆ ಕಾರ್ಯವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಂಗಾರು ಮತ್ತು ಹಿಂಗಾರು ಮತ್ತು ಬೇಸಿಗೆ ಹಂಗಾಮ್ನಲ್ಲಿ ಈ ಒಂದು ಬೆಳೆ ಸಮೀಕ್ಷೆ ಕಾರ್ಯವನ್ನು ನಾವು ಮಾಡಿಸಿದ್ವಿ. ನಮ್ಮ ಖಾಸಗಿ ನಿವಾಸಿಗಳು ಅಥವಾ ನಾವು ಇಂಗ್ಲಿಷ್ನಲ್ಲಿ ಪ್ರೈವೇಟ್ ರೆಸಿಡೆಂಟ್ಸ್ ಅಂತ ಹೇಳ್ತೀವಿ, ಅದೇ ಗ್ರಾಮದ ಅಥವಾ ಅಕ್ಕಪಕ್ಕದ ಗ್ರಾಮದ ಖಾಸಗಿ ನಿವಾಸಿಗಳ ಸಹಾಯದಿಂದ ಈ ಒಂದು ಕಾರ್ಯವನ್ನು ನಾವು ಮುಗಿಸ್ಕೊಟ್ವಿ. ನಂತರ 2021 ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಸನ್ಮಾನ್ಯ ಕೃಷಿ ಸಚಿವರ ಒತ್ತಾಸೆಯಂತೆ ರೈತರಿಂದನೇ ಏನಕ್ಕೆ ನಾವು ಈ ಒಂದು ಬೆಳೆ ಸಮೀಕ್ಷೆ ಕಾರ್ಯ ಮಾಡಿಸಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಗವರ್ನೆನ್ಸ್ ಇಲಾಖೆ ವತಿಯಿಂದ ಒಂದು ಆ್ಯಪನ್ನು ಬಿಡುಗಡೆ ಮಾಡಿಸಿದ್ರು, ಕ್ರಾಪ್ ಸರ್ವೆ ಫಾರ್ಮರ್ ಆ್ಯಪ್ ಅಂತೇಳಿ. ಅದರಲ್ಲಿ ಏನಂದರೆ ವಿಶೇಷತೆ ಏನಂದರೆ ರೈತರೇ ಖುದ್ದಾಗಿ ತಮ್ಮ ಜಮೀನಿನಲ್ಲಿ ಬೆಳೆ ಬೆಳೆದಂತಹ ಛಾಯಾಚಿತ್ರಗಳನ್ನ ಆ ಆ್ಯಪ್ ಮೂಲಕ ಅಪ್ಲೋಡ್ ಮಾಡಿದರೆ ಅದು ಸರ್ಕಾರಕ್ಕೆ ಇಂತಿಂಥ ಬೆಳೆ ಇದೆ ಅಂತ ಅಂದ್ಬಿಟ್ಟು ಸರ್ವೆ ನಂಬರ್ ವಾರು ಮಾಹಿತಿಯನ್ನು ಅವರು ಕಳಿಸ್ಕೊಡೋದ್ರ ಮೂಲಕ ನಾವು ರೈತರಿಂದ ಈ ಒಂದು ಕೆಲಸವನ್ನ ಮಾಡಿಸ್ಲಿಕ್ಕೆ ಶುರು ಮಾಡಿದ್ವಿ. ಬೆಳೆ ಸಮೀಕ್ಷೆ ಯೋಜನೆ ಅಂತ ಅಂದ್ರೆ ಏನು? ಬೆಳೆ ಸಮೀಕ್ಷೆ ಅಂದ್ರೆ ಸಿಂಪಲ್ ಆಗಿ ನಾವು ಹೇಳಬೇಕು ಅಂದ್ರೆ ರೈತರು ಸರ್ವೆ ನಂಬರ್ ವಾರು, ಇಸೆವಾರು, ಗ್ರಾಮವಾರು, ಹಂಗಾಮವಾರು ತಮ್ಮ ಜಮೀನಿನಲ್ಲಿ ಬೆಳೆದಿರುವಂತ ಬೆಳೆನ ದಾಖಲು ಮಾಡೋದು. ಒಂದು ಸರ್ಕಾರ ಅಭಿವೃದ್ಧಿಪಡಿಸಿರುವಂತ ಒಂದು ಆ್ಯಪ್ ನಲ್ಲಿ ದಾಖಲೆ ಮಾಡೋದನ್ನ ನಾವು ಬೆಳೆ ಸಮೀಕ್ಷೆ ಅಂತ ಹೇಳ್ತೀವಿ. ಅಂತಂದ್ರೆ ಅವ್ರು ಏನ್ ಬೆಳೆದಿರ್ತಾರೋ, ಅವ್ರ ಹೆಸರಿನಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಯಾವ ಬೆಳೆಯನ್ನ ಬೆಳೆದಿರ್ತಾರೋ ಇಂಥ ಬೆಳೆಯನ್ನ ನಾನು ಇಂಥ ಸರ್ವೆ ನಂಬರ್ ನಲ್ಲಿ ಇಷ್ಟ ಎಕರೆಯಲ್ಲಿ ಬೆಳೆದಿದ್ದೇನೆ ಅನ್ನುವಂಥದ್ದನ್ನ ನಮೂದು ಮಾಡ್ತಕ್ಕಂಥದ್ದು ಅಥವಾ ದಾಖಲೀಕರಣವನ್ನ ಮಾಡ್ತಕ್ಕಂಥದ್ದನ್ನ ಬೆಳೆ ಸಮೀಕ್ಷೆ ಅಂತ ಹೇಳಿ ನಾವು ಕರಿತೇವೆ ಅನ್ನುವಂಥದ್ದು. ಈಗ 1 ವರ್ಷದಲ್ಲಿ ಬೇರೆ ಬೇರೆ ಹಂಗಾಮಗಳಿರುತ್ತೆ, ಖಂಡಿತ ಮುಂಗಾರು ಪೂರ್ವ ಇರ್ಬೋದು, ಮುಂಗಾರು ಇರ್ಬೋದು, ಹಿಂಗಾರು ಮತ್ತೆ ಬೇಸಿಗೆಯಲ್ಲೂ ಕೂಡ ನಮ್ಮ ಕೃಷಿಕರು ವಿವಿಧ ಬೆಳೆಗಳನ್ನ ಬೆಳೆದುಕೊಳ್ತಾರೆ. ಈ ಪ್ರತಿ ಹಂಗಾಮಿನಲ್ಲಿಯೂ ಕೂಡ ಬೆಳೆ ಸಮೀಕ್ಷೆಯನ್ನ ಮಾಡಬೇಕಾಗುತ್ತೋ ಅಥವಾ ವರ್ಷದಲ್ಲಿ 1 ಸಾರಿ ಮಾಡಿದ್ರಾಗುತ್ತೋ ಹೇಗೆ? ಈಗ ನಮ್ಮ ಹಾಸನದಂತ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರಿನಲ್ಲಿ ಸಾಮಾನ್ಯವಾಗಿ ದ್ವಿದಳ ಧಾನ್ಯಗಳು, ಆಲೂಗೆಡ್ಡೆ ಸಾಮಾನ್ಯ ಬೆಳೀತಾರೆ. ಅರಸೀಕೆರೆ, ಚನ್ನರಾಯಪಟ್ಟಣ, ನಮ್ಮ ಹಾಸನ ತಾಲೂಕು, ಎಲ್ಲಾ ತಾಲೂಕುಗಳಲ್ಲೂ ಪೂರ್ವ ಮುಂಗಾರಿನಲ್ಲಿ ಸಾಕಷ್ಟು ಬೆಳೆಗಳನ್ನ ಬೆಳೀತಾರೆ. ನಂತರ ಮುಂಗಾರಿನಲ್ಲೂ ಸಹ ಮುಂಗಾರು ಆರಂಭವಾದ ನಂತರದಲ್ಲಿ ಮುಂಗಾರು ಬೆಳೆಗಳನ್ನು ಸಹ ಬೆಳೀತಾರೆ. ನಂತರ ಹಿಂಗಾರು ಹಂಗಾಮಿನಲ್ಲೂ ಸಹ ಕೆಲವು ಬೆಳೆಗಳನ್ನ ವಿವಿಧ ಪ್ರದೇಶಗಳಲ್ಲಿ ಬೆಳೀತಾರೆ. ಅದೇ ರೀತಿ ಬೇಸಿಗೆ ಹಂಗಾಮಿನಲ್ಲಿ ಸಾಮಾನ್ಯವಾಗಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಅಥವಾ ಕೆರೆ ಅಚ್ಚುಕಟ್ಟಿನಲ್ಲಿ ಎಲ್ಲಿ ನೀರಿನ ಸೌಲಭ್ಯ ಇರ್ತದೆ ಅಥವಾ ಬೋರ್ವೆಲ್ಸ್ ಇರುತ್ತೆ ಅಂತ ರೈತರು ಸಹ ಬೋರ್ವೆಲ್ ನೀರನ್ನು ಉಪಯೋಗಿಸ್ಕೊಂಡು ಬೇಸಿಗೆನಲ್ಲೂ ಸಹ ಬೆಳೆ ಮಾಡ್ತಾರೆ. ಇಂಥ ನಾಲ್ಕು ಹಂಗಾಮಿನಲ್ಲೂ ಸಹ ಏನು ಬೆಳೆ ರೈತರು ಬೆಳೆದಿದ್ದಾರೆ ಆ ಬೆಳೆಯನ್ನ ನಾವು ಸರ್ಕಾರದ ವತಿಯಿಂದ ಮತ್ತು ರೈತರು ಸಹ ಈ ಒಂದು ಬೆಳೆ ದಾಖಲೆ ಮಾಡಬಹುದಾಗಿದೆ. ಏನು ಈ ಯೋಜನೆಯ ಬಹು ಮುಖ್ಯವಾದಂತಹ ಉದ್ದೇಶ ಏನು? ಈ ಯೋಜನೆಯ ಮುಖ್ಯವಾದ ಉದ್ದೇಶ ಅಂದ್ರೆ ನಿಖರವಾದ ಅಂಕಿಅಂಶಗಳು, ಪ್ರದೇಶವಾರು ಎಷ್ಟು ವಿಸ್ತೀರ್ಣದಲ್ಲಿ ಯಾವ ಯಾವ ಬೆಳೆ ಇದೆ, ಕೃಷಿ ಬೆಳೆಗಳಾಗಬಹುದು, ತೋಟಗಾರಿಕಾ ಬೆಳೆಗಳಾಗಬಹುದು, ಈ ಒಂದು ಮಾಹಿತಿಯನ್ನ ಸರ್ಕಾರದ ಮುಂದಿನ ಯೋಜನೆಗಳಿಗೆ ಹಾಗೂ ಇತರೆ ಇಲಾಖೆಯ ನಾನಾ ರೀತಿ ಯೋಜನೆಗಳಿಗೆ ಅನುಕೂಲ ಮಾಡಲಿಕ್ಕೆ ಈ ಒಂದು ಮಾಹಿತಿಯನ್ನ ದಾಖಲಿಸೋದು ಇದು ಮುಖ್ಯವಾದ ಈ ಒಂದು ಬೆಳೆ ಸಮೀಕ್ಷೆಯ ಉದ್ದೇಶ ಆಗಿದೆ. ನಂತರ ನಾವು ಋತುಮಾನಕ್ಕೆ ಅನುಗುಣವಾಗಿ ಅಂದ್ರೆ ಹಂಗಾಮಿಗೆ ಅನುಗುಣವಾಗಿ ವಿವಿಧ ಬೆಳೆಗಳನ್ನ ಬೆಳಿತೀವಿ. ಈ ಬೆಳೆ ಮಾಹಿತಿಯನ್ನ ರೈತರ ಪಹಣಿಯಲ್ಲಿ ನಮೂದು ಮಾಡೋದು ಇದು ಒಂದು ಮುಖ್ಯವಾದ ಉದ್ದೇಶ ಆಗಿದೆ. ಅದರ ನಂತರ ಈ ಒಂದು ಬೆಳೆ ಸಮೀಕ್ಷೆಯಲ್ಲಿ ನಾವು ಏನು ಮಾಹಿತಿಯನ್ನ ಸಂಗ್ರಹ ಮಾಡ್ತೀವಿ ಆ ಮಾಹಿತಿಯನ್ನ ನಾವು ಕನಿಷ್ಠ ಬೆಂಬಲ ಬೆಲೆಗೆ ಉಪಯೋಗಿಸ್ಕೊಳ್ತೀವಿ. ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆದಂತ ಸಂದರ್ಭದಲ್ಲಿ ರೈತರಿಗೆ ಪರಿಕರ ಸಹಾಯಧನ ಅಂತ ಕೊಡ್ಲಿಕ್ಕೆ ಒಂದು ಬೆಳೆ ಪರಿಹಾರ ಕೊಡ್ಲಿಕ್ಕೆ ಉಪಯೋಗಿಸ್ಕೊಳ್ತೀವಿ. ಜೊತೆಗೆ ಬೆಳೆ ವಿಮಾ ಯೋಜನೆ ಅಡಿ ಈ ಒಂದು ಪರಿಹಾರ ನೀಡೋದಕ್ಕೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸ್ಕೊಳ್ತೀವಿ. ನಂತರ ಒಂದು ಅಂದಾಜು ಮಾಡ್ಲಿಕ್ಕೆ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಬೆಳೆಗಳು ಬರ್ತವೆ ಅಂತ ಅಂದಾಜು ಮಾಡ್ಲಿಕ್ಕೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸ್ಕೊಳ್ತೀವಿ. ಜೊತೆಗೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಇತರೆ ಇಲಾಖೆಗಳಿದೆ ಆ ಇಲಾಖೆಗಳಲ್ಲಿ ವಿವಿಧ ಯೋಜನೆಗಳಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೋಸ್ಕರ ನಾವು ಈ ಒಂದು ಮಾಹಿತಿಯನ್ನ ಉಪಯೋಗಿಸ್ಕೊಳ್ತೀವಿ. ಈ ಎಲ್ಲ ಉದ್ದೇಶದಿಂದಾಗಿ ಬೆಳೆ ಸಮೀಕ್ಷೆಯನ್ನ ಮಾಡಲಾಗುತ್ತೆ. ಹೌದು, ಜೊತೆಗೆ ಸ್ಥಳೀಯವಾಗಿ ಏನು ಯುವಕರು ಇರ್ತಾರೆ ಅವರಿಗೆ ತಾತ್ಕಾಲಿಕವಾಗಿ ಒಂದು ಉದ್ಯೋಗದ ಒಂದು ಅವಕಾಶವನ್ನು ಸಹ ನಾವು ಅವ್ರಿಗೆ ಒದಗಿಸ್ಕೊಡ್ತೀವಿ. ಜೊತೆಗೆ ಸಾಮಾನ್ಯವಾಗಿ ಏನಾಗಿದೆ ಅಂದ್ರೆ ಪಾಳು ಭೂಮಿ ವಿಸ್ತೀರ್ಣಗಳೆಷ್ಟಿದೆ ಮತ್ತೆ ಕೃಷಿಯೇತರ ಭೂಮಿ ಎಷ್ಟಿದೆ ಅದರ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಬೆಳೆ ಸಮೀಕ್ಷೆ ಕಾರ್ಯದಿಂದ ನಮಗೆ ತಿಳ್ಕೊಳ್ಬಹುದಾಗಿದೆ. ಈ ಎಲ್ಲ ಉದ್ದೇಶದಿಂದಾಗಿ ಬೆಳೆ ಸಮೀಕ್ಷೆಯನ್ನ ಮಾಡಲಾಗುತ್ತೆ ಅನ್ನುವಂಥದ್ದು. ಇದರಿಂದ ಇಲಾಖೆಗಾಗ್ಲಿ ಅಥವಾ ರೈತರಿಗಾಗ್ಲಿ ಏನು ಉಪಯೋಗ ಆಗುತ್ತೆ ಬೆಳೆ ಸಮೀಕ್ಷೆಯನ್ನ ಮಾಡೋದ್ರಿಂದ? ನೋಡಿ, ಈ ಒಂದು ಬೆಳೆ ಸಮೀಕ್ಷೆ ಮಾಡೋದ್ರಿಂದ ನಾನು ಈಗಾಗಲೇ ಹೇಳ್ದಂಗೆ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ಮಳೆ ಹೆಚ್ಚಾಗಿ ಬಂದು ಬೆಳೆ ನಷ್ಟ ಆದರೆ ಅಥವಾ ಬೆಳೆ ಒಣಗೋಗುವಂತ ಮಳೆ ಅಭಾವದಿಂದ ಇಂಥ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ರೈತರಿಗೆ ಪರಿಕರದ ಸಹಾಯಧನ ಅಂತ ನಾವು ಕೊಡ್ತೀವಿ. ಈ ಒಂದು ಪರಿಕರ ಸಹಾಯಧನ ಕೊಡಲಿಕ್ಕೆ ಬೆಳೆವಾರು ಏನು ಬೆಳೆ ರೈತರು ಮಾಡಿದರೆ ಅದಕ್ಕೆ ತಕ್ಕಂತೆ ನಾವು ಪರಿಕರ ಸಹಾಯಧನ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಈ ಒಂದು ಮಾಹಿತಿಯನ್ನ ನಾವು ಆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತೀವಿ. ನಂತರ ಕನಿಷ್ಠ, ನಾನು ಈಗಾಗಲೇ ಹೇಳ್ದಾಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಫಲಾನುಭವಿಗಳಿಂದ ವಿವಿಧ ಬೆಳೆ ಪದಾರ್ಥವನ್ನ ಖರೀದಿ ಮಾಡಲಿಕ್ಕೆ ಈ ಒಂದು ಬೆಳೆ ಸಮೀಕ್ಷೆ ಅನುಕೂಲ ಆಗ್ತದೆ. ನಂತರ ಬೆಳೆ ವಿಮೆ ಪರಿಹಾರವನ್ನು ಇತ್ಯರ್ಥ ಮಾಡಲಿಕ್ಕೋಸ್ಕರ ಈ ಒಂದು ಬೆಳೆ ಸಮೀಕ್ಷೆ ಮಾಹಿತಿ ಅನುಕೂಲ ಆಗ್ತದೆ. ನೀವು ನೋಡಿರ್ಬೋದು, ಕಳೆದ 2 ವರ್ಷದಿಂದ ಈ ಒಂದು ಕೋವಿಡ್ ಸಂಕಷ್ಟದಲ್ಲಿ ಮುಸ್ಕಿನ ಜೋಳ ಬೆಳೆದ ರೈತರಿಗೆ, ನಂತರ ಹೂವು ಹಣ್ಣು ಬೆಳೆದಂತ ರೈತರಿಗೆ ಸರ್ಕಾರದ ವತಿಯಿಂದ ಕೋವಿಡ್ ಸಂಕಷ್ಟ ಪರಿಹಾರ ಅಂತ ನಾವು ರೈತರಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಿದ್ವಿ. ಇಂಥ ಸಂದರ್ಭದಲ್ಲಿ ನಾವು ಈ ಒಂದು ಮಾಹಿತಿಯನ್ನ ಬಳಸ್ಕೊಂಡು ಯಾವ ರೈತರು ಎಷ್ಟು ವಿಸ್ತೀರ್ಣದಲ್ಲಿ ಬೆಳೆ ಮಾಡಿದ್ದಾರೆ ಅಂತ ನಾವು ಮಾಹಿತಿ ಪಡ್ಕೊಂಡು ಅವರಿಗೆ ಧನ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಂತರ ಮುಂದಿನ ದಿನಗಳಲ್ಲಿ ಬ್ಯಾಂಕ್ಗಳಲ್ಲಿ ರೈತರು ಸಾಲ ಪಡಿಬೇಕು ಅಂದ್ರೆ ಎಷ್ಟು ವಿಸ್ತೀರ್ಣದಲ್ಲಿ ಯಾವ ಬೆಳೆ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಬೆಳೆ ಸಾಲ ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಇಷ್ಟೆಲ್ಲ ಅನುಕೂಲಗಳು ಈ ಬೆಳೆ ಸಮೀಕ್ಷೆಯಿಂದ ದೊರಕುತ್ತೆ ಅನ್ನುವಂಥದ್ದು. ಬೆಳೆ ಸಮೀಕ್ಷೆ ಅನ್ನುವಂಥದ್ದು ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ಆಹಾರ ಧಾನ್ಯಗಳನ್ನ ಖರೀದಿ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ರಿ. ಹೇಗೆ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ? ನೋಡಿ, ಬೆಳೆ ಸಮೀಕ್ಷೆ ನಂತರ ಬೆಳೆ ವಿಸ್ತೀರ್ಣ ಮತ್ತು ಬೆಳೆ ವಿವರ ರೈತರ ಪಹಣಿನಲ್ಲಿ ದಾಖಲಾಗ್ತದೆ. ಆ ಪಹಣಿನಲ್ಲಿ ದಾಖಲಾಗಿರುವಂತಹ ಬೆಳೆ ಮತ್ತು ವಿಸ್ತೀರ್ಣದ ಅನುಗುಣವಾಗಿ ರೈತ ಏನು ಪದಾರ್ಥವನ್ನು ಬೆಳೆದಿರ್ತಾರೆ ಅದರ ಪ್ರಮಾಣವನ್ನ ನಾವು ಈ ಒಂದು ಕನಿಷ್ಠ ಬೆಂಬಲ ಆಧಾರದಲ್ಲಿ ಖರೀದಿ ಸರ್ಕಾರದ ವತಿಯಿಂದ ಖರೀದಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಂತಂದ್ರೆ ಬೇರೆಯವರು ಮಧ್ಯವರ್ತಿಗಳು ಇದರ ದುರುಪಯೋಗ ಮಾಡ್ಕೊಳ್ಳುವಂತದನ್ನ ಖಂಡಿತ ಇಲ್ಲಿ ತಪ್ಪಿಸಬಹುದು ಅಂತ ಹೇಳಿ. ಹೌದು, ಈ ಹಿಂದೆ ಆತರ ಎಲ್ಲ ಅನೇಕ ನಾವು ಉದಾಹರಣೆಗಳನ್ನ ನಾವು ನೋಡಿದ್ವಿ. ಈ ಒಂದು ಬೆಳೆ ಸಮೀಕ್ಷೆ ಯೋಜನೆ ಬಂದ ನಂತರ ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಅಡಿ ನಾವು ಆಹಾರ ಪದಾರ್ಥವನ್ನು ಖರೀದಿ ಮಾಡಲಿಕ್ಕೆ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಮಧ್ಯವರ್ತಿಗಳ ಹಾವಳಿ ಸಾಕಷ್ಟು ಕಡಿಮೆ ಆಗಿದೆ. ಈ ಬೆಳೆ ಸಮೀಕ್ಷೆಯಲ್ಲಿ ಯಾವ್ಯಾವ ಇಲಾಖೆಗಳು ಸೇರಿ ಬೆಳೆ ಸಮೀಕ್ಷೆಯನ್ನ ಮಾಡುವಂತದ್ದು ಮತ್ತೆ ಈ ಇಲಾಖೆಗಳ ಅಗತ್ಯ ಏನು, ಬೇರೆ ಇಲಾಖೆಗಳು ಏನಕ್ಕೆ ಸೇರ್ಕೊಂಡು ಬೆಳೆ ಸಮೀಕ್ಷೆಯನ್ನ ಮಾಡ್ತಾರೆ? ಇಲಾಖೆಗಳು ಅಂತ ಹೇಳಿದ್ರೆ ಕಂದಾಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ, ರೇಷ್ಮೆ ಇಲಾಖೆ, ಈ ಎಲ್ಲ ಇಲಾಖೆ ಸಿಬ್ಬಂದಿಗಳು ಈ ಒಂದು ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ತೊಡಸ್ಕೊಳ್ತಾರೆ. ಮೊದಲನೇದಾಗಿ ನಾವು ಗ್ರಾಮ ಮಟ್ಟದಲ್ಲಿ ಖಾಸಗಿ ನಿವಾಸಿಗಳನ್ನ ನಾವು ನೇಮಕ ಮಾಡ್ತೀವಿ, ಅವ್ರ ಮೂಲಕ ನಾವು ಬೆಳೆ ಸರ್ವೆ ಮಾಡಿಸ್ತೀವಿ. ನಂತರ ಆ ಒಂದು ಬೆಳೆ ಸಮೀಕ್ಷೆ ಮಾಡಿದ ಏನು ಮಾಹಿತಿಯನ್ನ ನಮ್ಮ ಈ ಎಲ್ಲ ಇಲಾಖೆ ಅಧಿಕಾರಿಗಳು ಮೇಲ್ವಿಚಾರಣೆ ಮಾಡ್ತಾರೆ. ಆ ಒಂದು ದಾಖಲೆ ಮಾಡಿರುವಂತಹ ಛಾಯಾಚಿತ್ರಗಳನ್ನ ಪ್ರತಿ ಸರ್ವೆ ನಂಬರ್ ವಾರು ಏನು ಮಾಹಿತಿ ಇರುತ್ತೆ ಆ ಮಾಹಿತಿಯನ್ನ ನಮ್ಮ ಇಲಾಖೆ ಅಧಿಕಾರಿಗಳು ಅದನ್ನ ಚೆಕ್ ಮಾಡಿ ಅದು ಯಾವ್ದು ಸರಿ ಇರಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಸರಿ ಇರುವಂತ ಮಾಹಿತಿಯನ್ನ ಅನುಮೋದನೆ ಮಾಡ್ತಾರೆ. ಏನು ರಿಜೆಕ್ಟ್ ಆಗಿರುವಂತ ಮಾಹಿತಿ ಏನಿರುತ್ತೆ ಅದನ್ನ ಮತ್ತೊಮ್ಮೆ ಮರು ಸಮೀಕ್ಷೆ ಮಾಡಿ ಖಾಸಗಿ ನಿವಾಸಿಗಳು ಆ ಒಂದು ದಾಖಲೆಯನ್ನ ಮಾಡಬೇಕಾಗ್ತದೆ. ಈ ಬೆಳೆ ಸಮೀಕ್ಷೆ ಯೋಜನೆಯಡಿಯಲ್ಲಿ ಬರ್ತಕ್ಕಂತಹ ಚಟುವಟಿಕೆಗಳು ಏನೇನು, ಏನೆಲ್ಲ ಚಟುವಟಿಕೆ ನಡೆಯುತ್ತೆ ಬೆಳೆ ಸಮೀಕ್ಷೆ ಆಗುವಂತಹ ಸಂದರ್ಭದಲ್ಲಿ? ಮುಖ್ಯವಾಗಿ ಮೂರು ಚಟುವಟಿಕೆಗಳು ಬರ್ತದೆ. ಮೊದಲನೇದಾಗಿ ಖಾಸಗಿ ನಿವಾಸಿಗಳ ಮೂಲಕ ನಾವು ಬೆಳೆ ಸಮೀಕ್ಷೆಯನ್ನು ಮಾಡಿಸ್ತೀವಿ. ಈ ಖಾಸಗಿ ನಿವಾಸಿಗಳು ಏನು ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಾರೆ ಆಪ್ ಮೂಲಕ, ಆ ಮಾಹಿತಿಯನ್ನ ನಮ್ಮ ಕೃಷಿ ಕಂದಾಯ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮೇಲ್ವಿಚಾರಕರಾಗಿ ಮೇಲ್ವಿಚಾರಣೆ ಮಾಡ್ತಾರೆ. ಅದರಲ್ಲಿ ತಪ್ಪಿರುವಂತ ಮಾಹಿತಿಯನ್ನ ರಿಜೆಕ್ಟ್ ಮಾಡ್ತಾರೆ. ನಂತರದ ಚಟುವಟಿಕೆ ಅಂದ್ರೆ ಮರು ಸಮೀಕ್ಷೆ. ಯಾವ ಮಾಹಿತಿ ಅದನ್ನ ಅನುಮೋದನೆಗೊಳಪಟ್ಟಿರುವುದಿಲ್ಲ ಅಥವಾ ರಿಜೆಕ್ಟ್ ಮಾಡಿರ್ತಾರೆ ಅಂತ ಪ್ಲಾಟ್ ಅನ್ನ ಅಂತ ಸಮೀಕ್ಷೆಯನ್ನು ಮರು ಸಮೀಕ್ಷೆ ಮಾಡಬೇಕಾಗ್ತದೆ. ನಂತರ ಮಾಹಿತಿ ಮತ್ತೆ ನಮ್ಮ ಖಾಸಗಿ ನಿವಾಸಿಗಳು ಆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಮೇಲ್ವಿಚಾರಕರಿಗೆ ಕಳಿಸ್ಕೊಡ್ತಾರೆ. ಇಲ್ಲಿ ರೈತರ ಪಾತ್ರ ಏನು, ರೈತರು ಹೇಗೆ ಸಹಕಾರವನ್ನು ನೀಡಬೇಕಾಗುತ್ತೆ? ನಾನು ಈಗಾಗಲೇ ಹೇಳಿದಂಗೆ 2021ನೇ ಸಾಲಿನಲ್ಲಿ ರೈತರಿಗೆ ಸಂಬಂಧಪಟ್ಟಂತ ಬೆಳೆ ಸಮೀಕ್ಷೆ ಆಪ್ ಅನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಒಂದು ರೈತರು ಖುದ್ದಾಗಿ ಅವರೇ ಅವರ ಮೊಬೈಲ್ನಿಂದ ಬೆಳೆ ಸಮೀಕ್ಷೆ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅವರು ಬೆಳೆದಿರೋಂತ ಬೆಳೆಯ ಮಾಹಿತಿಯನ್ನ ಖುದ್ದಾಗಿ ನಮೂದು ಮಾಡಬಹುದು ಈ ಒಂದು ಆ್ಯಪ್ನಲ್ಲಿ, ಅಥವಾ ಈ ಒಂದು ಬೆಳೆ ದರ್ಶಕ್ ಆಪ್ ಅಂತ ಅದರ ಮೂಲಕ ಖಾಸಗಿ ನಿವಾಸಿಗಳು ಏನು ಬೆಳೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಅದನ್ನ ನೋಡಿ, ಸರ್ವೆ ನಂಬರ್ ವಾರು ಈಗಾಗಲೇ ದಾಖಲೆ ಪಟ್ಟಿರುತ್ತೆ, ಅದನ್ನ ನೋಡಿ ಏನಾದರೂ ಆ ಮಾಹಿತಿ ತಪ್ಪಿದ್ದಲ್ಲಿ ರೈತರು ಸಹ ಅಬ್ಜೆಕ್ಷನ್ ಕೊಟ್ಟು ಆ ಮಾಹಿತಿಯನ್ನ ಸರಿ ಮಾಡಿಸ್ಲಿಕ್ಕೆ ಅವಕಾಶ ಇರ್ತದೆ. ಏನಾದರೂ ತಪ್ಪು ನಮ್ಮದಾಗಿತ್ತು ಅಂತ ಹೇಳಿ, ಅದು ಉದ್ದೇಶಪೂರ್ವಕವಾಗಿರ್ಬೋದು ಅಥವಾ ಕಣ್ತಪ್ಪಿನಿಂದ ಆಗಿರ್ಬೋದು, ಏನಾದರೂ ತಪ್ಪಾಗಿ ದಾಖಲಾಗಿತ್ತು ಅಂತ ಹೇಳಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ನೀಡಬಹುದು. ಆಗಿರ್ತಕ್ಕಂಥ ತಪ್ಪನ್ನ ಸರಿಪಡಿಸಿಕೊಳ್ಳಕ್ಕೂ ಕೂಡ ಇಲ್ಲಿ ಖಂಡಿತ ಅವಕಾಶ ಇದೆ, ಅವಕಾಶ ಇರುತ್ತೆ. ಈ ಬೆಳೆ ಸಮೀಕ್ಷೆ ಮಾಹಿತಿಯ ಗುಣಮಟ್ಟವನ್ನ ಯಾವ ರೀತಿ ಅವರು ಖಾತ್ರಿ ಮಾಡ್ಕೊಳ್ಳುವಂಥದ್ದು? ಈಗ ನೋಡಿ, ಕೃಷಿ, ರೇಷ್ಮೆ ಮತ್ತು ತೋಟಗಾರಿಕೆ ಇಲಾಖೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ಬೆಳೆ ಸಮೀಕ್ಷೆಯ ಗುಣಮಟ್ಟದ ಖಾತ್ರಿ ಮಾಡುವಂತಹ ಅಧಿಕಾರಿಗಳಾಗಿ ನೇಮಕ ಮಾಡಿರ್ತೀವಿ. ಇವ್ರು ಸಾಮಾನ್ಯವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ತೀವಿ. ಇವ್ರಿಗೂ ಸಹ ನಾವು ಲಾಗಿನ್ ಕೊಟ್ಟಿರ್ತೀವಿ. ಇವ್ರಿಗೂ ಸಹ ಇಷ್ಟು ಗುರಿಗಳನ್ನು ಕೊಟ್ಬಿಟ್ಟು ಅಷ್ಟು ನಿಗದಿತ ಗುರಿಗಳಿಗೆ ಸಂಬಂಧಪಟ್ಟಂತೆ ಛಾಯಾಚಿತ್ರಗಳು ಹಾಗೂ ಬೆಳೆ ಸಮೀಕ್ಷೆ ಮಾಹಿತಿಯನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಕಂಡು ಬರುವಂತಹ ನ್ಯೂನತೆಗಳನ್ನ ಸರಿ ಮಾಡಲಿಕ್ಕೆ ನಾವು ಈ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಗುಣಮಟ್ಟ ಖಾತ್ರಿ ಅಧಿಕಾರಿಗಳಂತೂ ನೇಮಕ ಮಾಡ್ಕೊಂಡಿರ್ತೀವಿ. ಆ ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟಂತ ಗುಣಮಟ್ಟವನ್ನ ಅವರು ಖಾತ್ರಿಯನ್ನ ಮಾಡ್ತಕ್ಕಂಥದ್ದು. ಹೌದು, ಈ ಬೆಳೆ ಸಮೀಕ್ಷೆಯನ್ನ ರೈತರೇ ಮಾಡಬಹುದಾ ಹೇಗೆ ಅಂತ? ಖಂಡಿತ ರೈತರೇ ಮಾಡಬಹುದು. ಏನಾದರೂ ರೈತರಿಗೆ ಈ ವಿಚಾರವಾಗಿ ಅನುಮಾನಗಳಿದ್ದಲ್ಲಿ ಅಥವಾ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಆ ಸಂಬಂಧಪಟ್ಟಂತ ಖಾಸಗಿ ನಿವಾಸಿ, ಆ ಗ್ರಾಮದ ಖಾಸಗಿ ನಿವಾಸಿ ಸಹಕಾರದಿಂದ, ಅವರ ಸಹಾಯದಿಂದನೂ ಸಹ ರೈತರು ಈ ಒಂದು ಬೆಳೆ ಸಮೀಕ್ಷೆಯನ್ನು ಮಾಡಬಹುದು. ಈ ಖಾಸಗಿ ನಿವಾಸಿಗಳು ಅಂತ ಹೇಳಿ ಏನು ಇರ್ತಾರೆ, ಅವರನ್ನ ಬಹುತೇಕವಾಗಿ ತಾವು ಬಳಕೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಬೆಳೆ ಸಮೀಕ್ಷೆಯನ್ನ ಮಾಡಲಿಕ್ಕೆ, ಅವರನ್ನ ಯಾವಾಗ ನೇಮಕ ಮಾಡ್ಕೊಳ್ತೀರಾ, ಅವ್ರು ಮಾಡ್ತಕ್ಕಂಥ ಸಮೀಕ್ಷೆಗೆ ಗೌರವಧನವನ್ನ ಹೇಗೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ನೀಡಲಾಗುತ್ತೆ? ನೋಡಿ, ಈ ನೇಮಕ ಒಂದು ತಾತ್ಕಾಲಿಕ ನೇಮಕ ಆಗಿರ್ತದೆ. ಮೂರು ಹಂಗಾಮಿನಲ್ಲಿ ನಾವು ಈ ಒಂದು ಖಾಸಗಿ ನಿವಾಸಿಗಳನ್ನ ನೇಮಕ ಮಾಡ್ಕೊಳ್ತೀವಿ. ಸರ್ಕಾರದಿಂದ ಏನು ಆದೇಶ ಹೊರಡುತ್ತೆ ಅದರ ನಂತರ ನಾವು ಖಾಸಗಿ ನಿವಾಸಿಗಳನ್ನ ನೇಮಕವನ್ನು ಮಾಡಿಕೊಂಡು ಅವರಿಗೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೇಳಿಬಿಟ್ಟು ಬೆಳೆ ಸಮೀಕ್ಷೆ ಕಾರ್ಯವನ್ನು ಶುರು ಮಾಡಲಿಕ್ಕೆ ಹೇಳ್ತೀವಿ. ರಾಜ್ಯಾದ್ಯಂತ ಸುಮಾರು 25,000 ಖಾಸಗಿ ನಿವಾಸಿಗಳಿದ್ದಾರೆ. ಇವರಿಗೆ ಪ್ರತಿ ತಾಕಿಗೆ ಸರ್ವೆ ಮಾಡಿದಲ್ಲಿ ಅವರಿಗೆ 10 ರೂಪಾಯಿಗೆ ನಾವು ಗೌರವಧನವನ್ನು ಪಾವತಿ ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ ಅಂತರ ಬೆಳೆ ಮಿಶ್ರ ಬೆಳೆ ಇರುತ್ತೆ, ಅಂತ ಸಂದರ್ಭದಲ್ಲಿ ಒಂದು ಅಂತರ ಬೆಳೆಗೆ 5 ರೂಪಾಯಿ ತರ ಗರಿಷ್ಠ 20 ರೂಪಾಯಿ ಅವರಿಗೆ ಒಂದು ಪ್ಲಾಟ್ಗೆ ನಾವು ಗೌರವಧನವನ್ನಾಗಿ ಪಾವತಿ ಮಾಡ್ತೀವಿ. ಈಗ ಗೌರವಧನವನ್ನು ಕೂಡ ಅವರಿಗೆ ನೀಡಲಾಗುತ್ತೆ. ಖಂಡಿತ. ಈಗ ರೈತರ ವಿಷಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದೇ ಸರ್ವೆ ನಂಬರ್ನಲ್ಲಿ ಅವರು ಬೇರೆ ಬೇರೆ ತರಹದ ಬೆಳೆಗಳನ್ನ ಬೆಳೆಯುವಂತಹ ಸಾಧ್ಯತೆ ಇರುತ್ತೆ, ಅಥವಾ ಮಿಶ್ರ ಬೆಳೆಯಾಗಿಯೂ ಕೂಡ ಬೆಳೆದಿರತಕ್ಕಂತ ಸಾಧ್ಯತೆ ಇರುತ್ತೆ. ಇದೆಲ್ಲವನ್ನು ಹೇಗೆ ಪರಿಗಣಿಸ್ತೀರಾ ಬೆಳೆ ಸಮೀಕ್ಷೆ? ಈಗ ಆ ಒಂದು ಆಪ್ ಅಭಿವೃದ್ಧಿ ಪಡಿಸುವ ಸಂದರ್ಭದಲ್ಲೇ ಸಹ ಆ ಒಂದು ಮಿಶ್ರ ಬೆಳೆ ಆಗ್ಬಹುದು, ಅಂತರ ಬೆಳೆ ಆಗ್ಬಹುದು, ಅಥವಾ ಒಂದೇ ಸರ್ವೆ ನಂಬರ್ನಲ್ಲಿ ವಿವಿಧ ಬೆಳೆಗಳು ಬೆಳೆದಿದ್ರೆ ಆ ಎಲ್ಲಾ ಮಾಹಿತಿಯನ್ನು ನಮೂದು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಈಗಾಗಲೇ PR ಗಳಿಗೆ ಅಂದ್ರೆ ನಮ್ಮ ಖಾಸಗಿ ನಿವಾಸಿಗಳಿಗೆ ಸಾಕಷ್ಟು ತರಬೇತಿಗಳನ್ನ ಕೊಟ್ಟಿದ್ವಿ. ತುಂಬಾ ಅನುಭವವನ್ನು ಕಳೆದ 4 ವರ್ಷದಿಂದ ಅನುಭವವನ್ನು ಪಡ್ಕೊಂಡಿದ್ದಾರೆ ಎಲ್ಲ ನಮ್ಮ ಖಾಸಗಿ ನಿವಾಸಿಗಳು. ಸೊ ಹಾಗಾಗಿ ಈ ವಿಚಾರವಾಗಿ ಅವರು ಸರಿಯಾದ ಮಾಹಿತಿಯನ್ನ ದಾಖಲೆ ಮಾಡಿರ್ತಾರೆ. ಆ ಮಾಹಿತಿಯನ್ನ ಇವರು ಪಡೆದುಕೊಳ್ಬಹುದು, ಯಾರಿಗೆ ಅಗತ್ಯ ಇರುತ್ತೋ ಅವರು ಪಡೆದುಕೊಳ್ಬಹುದು ಅನ್ನುವಂಥದ್ದು. ಖಾಸಗಿ ನಿವಾಸಿಗಳು ಗರಿಷ್ಠ ಎಷ್ಟು ತಾಕುಗಳಿಗೆ ಸಂಬಂಧಪಟ್ಟ ಹಾಗೆ ಬೆಳೆ ಸಮೀಕ್ಷೆಯನ್ನ ಮಾಡಬಹುದು? ಮುಖ್ಯವಾಗಿ ಹೇಳಬೇಕು ಅಂದ್ರೆ ಗರಿಷ್ಠ ನಾವು ಖಾಸಗಿ ನಿವಾಸಿಗಳಿಗೆ ಅಲಾಟ್ ಮಾಡುವಂತ ಪ್ಲಾಟ್ಸ್ 1,500ಕ್ಕಿಂತ ಹೆಚ್ಚು ನಾವು ಮಾಡೋದಿಲ್ಲ. ಕನಿಷ್ಠ 800 ಪ್ಲಾಟ್ಸ್ ಅಲಾಟ್ ಮಾಡ್ತೀವಿ, ಗರಿಷ್ಠ 1,500 ಪ್ಲಾಟ್ಸ್ನ ನಾವು ಅವರಿಗೆ ಅಲಾಟ್ ಮಾಡಿಕೊಡ್ತೀವಿ. ಗರಿಷ್ಠ 1,500 ಪ್ಲಾಟ್ ವರೆಗೂ ಕೂಡ ಅವರು ಬೆಳೆ ಸಮೀಕ್ಷೆ ಮಾಡಬಹುದು. ಅದಕ್ಕೆ ಎಷ್ಟು ಮೊತ್ತ ಆಗುತ್ತೋ ಅಷ್ಟನ್ನು ಕೂಡ ತಾವು ಗೌರವ ಧನದ ರೂಪದಲ್ಲಿ ಪಾವತಿಯನ್ನ ಮಾಡಲಾಗುತ್ತೆ ಅನ್ನುವಂಥದ್ದು. ಈಗ ಬೇರೆ ಬೇರೆ ಹಂಗಾಮಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಂದ ಎಲ್ಲಿಯವರೆಗೆ ಬೆಳೆ ಸಮೀಕ್ಷೆಯನ್ನ ಕೈಗೊಳ್ಳಲಿಕ್ಕೆ ಅವಕಾಶ ಇರುತ್ತೆ? ಸಾಮಾನ್ಯವಾಗಿ ಮುಂಗಾರಿನಲ್ಲಿ ನಾವು ಆಗಸ್ಟ್ ಅಂತ್ಯದವರೆಗೆ ಬಿತ್ತನೆ ಆಗೋದ್ರಿಂದ ನಾವು ಬೆಳೆ ಸಮೀಕ್ಷೆ ನಾವು ಚಾಲ್ತಿಯಲ್ಲಿ ಇಟ್ಟಿರ್ತೀವಿ. ಹಿಂಗಾರಿನಲ್ಲಿ ಅಕ್ಟೋಬರ್ನಿಂದ ನಾವು ಶುರು ಮಾಡ್ತೀವಿ, ನಂತರ 45 ದಿನಗಳ ಸಮಯಾವಕಾಶದಲ್ಲಿ ನಾವು ಬೆಳೆ ಸಮೀಕ್ಷೆ ಕಾರ್ಯವನ್ನು ಮುಗಿಸ್ತೀವಿ. ಇನ್ನು ಬೇಸಿಗೆ ಹಂಗಾಮಿನಲ್ಲಿ ಫೆಬ್ರವರಿಯಿಂದ ನಾವು ಬೆಳೆ ಸಮೀಕ್ಷೆ ಕಾರ್ಯವನ್ನು ಶುರು ಮಾಡ್ತೀವಿ. ಈ ಖಾಸಗಿ ನಿವಾಸಿಗಳು ಏನಿರ್ತಾರ, ಪ್ರತಿಯೊಬ್ಬರ ತಾಕನ್ನು ಕೂಡ ಪರಿಶೀಲನೆ ಮಾಡಿ ಅಥವಾ ಅಲ್ಲಿಗೆ ಹೋಗಿ ಅವರು ಬೆಳೆ ಸಮೀಕ್ಷೆಯನ್ನ ಮಾಡ್ತಾರ ಹೇಗೆ ಅಂತ ಹೇಳಿ? ಈಗ ಬೆಳೆ ಸಮೀಕ್ಷೆ ಅಂತ ಹೇಳಿದ್ರೇನೆ ಇದು ಆ ತಾಕಿಗೆ ಹೋಗಿ ನಾವು ಮಾಡದ ಇದು ಮಾಹಿತಿ ದಾಖಲಾಗೋದಿಲ್ಲ. ಇದು GPS ಆಧಾರಿತ ಬೆಳೆ ಸಮೀಕ್ಷೆ ಆಗಿರೋದ್ರಿಂದ, ಜೊತೆಗೆ ಖಾಸಗಿ ನಿವಾಸಿಗಳು ಅದೇ ಗ್ರಾಮದವರು ನಾವು ನೇಮಕ ಮಾಡ್ಕೊಳ್ಳೋದ್ರಿಂದ ಸಾಮಾನ್ಯವಾಗಿ ಆ ಗ್ರಾಮದ ಎಲ್ಲ ಕೃಷಿ ಭೂಮಿ ಕೃಷಿ ಬೆಳೆಗಳ ಪರಿಚಯ ಇರುತ್ತೆ, ರೈತರ ಪರಿಚಯ ಇರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಅವರನ್ನೇ ಆಯ್ಕೆ ಮಾಡಿಕೊಂಡು ಅವರಿಗೆ ತರಬೇತಿಗಳನ್ನ ಕೊಟ್ಟು ಕಾಲಕಾಲಕ್ಕೆ ಅವರಿಗೆ ಮಾಹಿತಿಯನ್ನ ನೀಡ್ತಾ ಈ ಒಂದು ಬೆಳೆ ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸ ಮಾಡ್ತೀವಿ. ಅದು ಎಲ್ಲ ಬಿಟ್ಟು ಇನ್ನು ಮುಂದಕ್ಕೆ ಹೋಗಿ ಏನಾದ್ರೂ ತಪ್ಪು ಮಾಹಿತಿ ಏನಾದ್ರು ನಮೂದು ಮಾಡಿದ್ರೆ ಮೇಲ್ವಿಚಾರಕರು ಇರ್ತಾರೆ, ಮೇಲ್ವಿಚಾರಕರ ಮೂಲಕ ನಾವು ಎಲ್ಲಾ ಪ್ಲಾಟ್ಸ್ನು ಮತ್ತೆ ಇನ್ನೊಂದ್ಸಲ ನಾವು ಚೆಕ್ ಮಾಡಿಸ್ತೀವಿ. ಅದರಲ್ಲಿ ಏನಾದ್ರು ತಪ್ಪು ಮಾಹಿತಿ ಇದ್ರೆ ನಾವು ರಿಜೆಕ್ಟ್ ಮಾಡಿಸಿ ಮತ್ತೆ ಮರು ಬೆಳೆ ಸಮೀಕ್ಷೆ ಮಾಡುವಂತ ಒಂದು ಕಾರ್ಯವನ್ನು ಮಾಡಿಸ್ತೀವಿ. ಸರ್ಕಾರದ ಯಾವ್ದಾದ್ರು ಒಂದು ಹೊಸ ಯೋಜನೆ ಅಥವಾ ಕಾರ್ಯಕ್ರಮ ಅಂತ ಅಂದಂತ ಸಂದರ್ಭದಲ್ಲಿ ಕೆಲವರು ಸಹಕರಿಸ್ತಾರೆ, ಇನ್ ಕೆಲವರು ಸಹಕರಿಸಲ್ಲ. ಈ ರೀತಿ ಯಾರಾದರೂ ಅಡ್ಡಿ ಮಾಡಿದ್ರು ಅಂತ ಹೇಳಿದ್ರೆ, ಬೆಳೆ ಸಮೀಕ್ಷೆ ಮಾಡಬೇಡಿ ಅಂತ ಹೇಳಿ ಅಡ್ಡಿ ಮಾಡಿದ್ರು ಅಂತ ಹೇಳಿದ್ರೆ ಅಂತಹ ರೈತರಿಗೆ ಏನೆಲ್ಲ ನಷ್ಟ ಆಗ್ತಕ್ಕಂತ ಸಂಭವ ಇರುತ್ತೆ? ನೋಡಿ, ಸಾಮಾನ್ಯವಾಗಿ ಅಡ್ಡಿ ಮಾಡುವಂತ ಪ್ರಮಾಣ ತುಂಬಾ ಕಡಿಮೆ. ಅಡ್ಡಿ ಮಾಡಿದಂತ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ರೈತರಿಗೆ ನಾವು ಎಜುಕೇಟ್ ಮಾಡ್ತೀವಿ ಈ ವಿಚಾರವಾಗಿ. ಅದರಲ್ಲೂ ಸಹ ಅವ್ರು ಬೇಡ ಅಂತ ಹೇಳಿದ್ರೆ ಅವ್ರಿಗಾಗುವಂತ ನಷ್ಟ ಅಂದ್ರೆ, ಈಗ ಸರ್ಕಾರದಿಂದ ವಿವಿಧ ಯೋಜನೆಗಳು ಅನುಷ್ಠಾನ ಚಾಲ್ತಿ ಇರುತ್ತೆ, ಅದರಲ್ಲಿ ಫಲಾನುಭವಿ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಬೆಳೆ ಪರಿಹಾರ ತಗೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಉದಾಹರಣೆಗೆ ಕನಿಷ್ಠ ಬೆಂಬಲ ಯೋಜನೆಯಲ್ಲಿ ಪದಾರ್ಥವನ್ನ ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಬೆಳೆ ವಿಮೆನಲ್ಲಿ ಅವರಿಗೆ ಪರಿಹಾರ ತಗೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಸಾಮಾನ್ಯ ಯಾರು ರೈತರು ವಿರೋಧ ಮಾಡಿಲ್ಲ ಇದುವರೆಗೆ, ಯಾರು ಅಡ್ಡಿಪಡಿಸಿದಂತ ಸಂದರ್ಭದಲ್ಲೂ ಸಹ ನಾವು ಅವರಿಗೆ ಸರಿಯಾಗಿ ಮಾಹಿತಿ ಕೊಟ್ಟು ಅವ್ರ ಹತ್ರ ಮಾಡಿಸಿದೀವಿ. ಈ ಹಿಂದೆ ಮ್ಯಾನ್ಯಲಿ ಇದನ್ನ ನಾವು ಮಾಡ್ತಾ ಇದ್ವಿ ಅಂತ ಹೇಳಿದ್ರಿ, ಆಗ್ಗೂ ಈಗ್ಗೂ ಏನೆಲ್ಲ ವ್ಯತ್ಯಾಸಗಳಿದ್ದಾವೆ ಮತ್ತೆ ಏನೇನು ಅನುಕೂಲಗಳು ಆಗಿದ್ದಾವೆ? ನಾವು ಈ ಹಿಂದೆ ಮಾನವ ಚಾಲಿತವಾಗಿ ನಾವು ಮಾಡುವಂತ ಸಂದರ್ಭದಲ್ಲಿ ನಿಖರತೆ ಇರಲಿಲ್ಲ, ಯಾವ ಸರ್ವೆ ನಂಬರ್ ವಾರು ನಮಗೆ ಮಾಹಿತಿ ಸರಿಯಾಗಿ ಸಿಗ್ತಾ ಇರಲಿಲ್ಲ.